ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ. ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಈಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 85%-90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೂಡ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಆಲಿಸಿ ನಾಟಕ ನಾಯಿ ಬಾಲ ಡೊಂಕೆ. ರಚನೆ ಡಾ ಅನಿಲ್ ಕುಮಾರ್ ಮುಗಳಿ. ಕೇಳಿ ನಾಟಕ ನಾಯಿ ಬಾಲ ಡೊಂಕೆ. ಶಾಂತ ಶಾಂತ, ನಮಸ್ಕಾರ ರೀ. ನಮಸ್ಕಾರ ಎಲ್ಲರಿಗೆ. ನೋಡ್ರಿ, ಇಲ್ಲಿ ಕೂಡಿರೋ ಎಲ್ಲ ಹಿರಿಯರಿಗೆ, ಗಣಮಕ್ಕಳಿಗೆ, ಹೆಣಮಕ್ಕಳಿಗೆ, ಪುಟ್ಟ ಪುಟ್ಟ ಮಕ್ಕಳಿಗೆ, ಚಿಕ್ಕೋಳಿಗೆ, ಒಟ್ಟಿನಾಗ ತಮ್ಮಂತಹ ಪ್ರಜ್ಞಾವಂತ ದೈವಕ್ಕ ಎರಡು ಕೈ ಜೋಡಿಸಿ ಶರಣ ಅಂದಿಲ್ರಿ. ಏ ಅಪ್ಪ, ಏ ಪರ, ಗದ್ದಲ ಮಾಡಬೇಡ. ನೀವೆಷ್ಟು ಶಾಂತಿ ಇರ್ತೀರಿ ಅಷ್ಟು ಚಂದ ಆಗ್ತದ ನಮ್ಮ ಆಟ. ನಮ್ ಈ ಆಟ ಬರೇ ನಮ್ದಷ್ಟೇ ಅಲ್ಲ, ಖರೆ ಅಂದ್ರ ಇದು ನಿಮ್ ಆಟ ಅನ್ನೋದೇನ್ರಪ್ಪ. ಯಾಕಂದ್ರ ನಾವು ಬೇರೆಯಲ್ಲ, ನೀವು ಬೇರೆಯಲ್ಲ, ನೀವು ಬೇರೆಯಲ್ಲ, ನಾವು ಬೇರೆಯಲ್ಲ, ನಾವು ಬೇರೆಯಲ್ಲ, ನೀವು ಬೇರೆಯಲ್ಲ. ಮ್ಯಾಳದವರು ನಮ್ಮ ಗೆಳೆಯರು ಇನ್ನ ಬರ್ಲಿ ಅಲ್ರಪ್ಪ, ಇವರು ಅಲ್ರೋ ಮಿತ್ರರ. ಬರ್ರಿಯಪ್ಪ ಬರ್ರಿಯೋ, ನೀವು ಇರದೇ ಇದ್ರೆ ನಾವೊಬ್ನೇ ಏನು ಮಾಡ್ಲಿರಪ್ಪ. ಆಯ್ತ, ಹೊತ್ನಾಗ ಹಿಂಗ ಕೈ ಕೊಡ್ಬೇಡ್ರಿಯೋ. ಬರ್ರಿಯೋಯಪ್ಪ ಬರ್ರಿ, ಬರ್ರಿಯೋಯಪ್ಪ ಬರ್ರಿ. ಅಪ್ಪ ಸೂತ್ರಧಾರ, ನಾವ್ ಬಂದು ಭಾಳ ಹೊತ್ತಾತು, ನಿನ್ ಆಟ ಶುರು ಮಾಡು, ಉಳಿದ ಮಂದಿನ ಭಾಳ ಕಾಸ್ಬಾರ್ದು. ಓಹೋ ಹೋ ಹೋ, ಬಂದಿರ್ಯ ನೀವೆಂಟು ಅಷ್ಟ ದಿಕ್ಪಾಲಕರನ್ನ ನೋಡಿ ನನಗ್ ಭಾಳ ಭಾಳ ಸಂತೋಷ ಆಯ್ತು. ಹಂಗೆ ಕಂಡಾಪಟ್ಟಿ ಧೈರ್ಯನೂ ಬಂದದ. ನೋಡ್ರಪ್ಪ ದೈವವೇ, ಇಲ್ಲಿ ನೆರೆದಿರುವಂತ ಭಗವಾನ್ ಸ್ವರೂಪಿ ಮಹಾದೈವವೇ. ನಾ ಈಗ ನಿಮಗೆ ಮಜಾ ಮಜಾ ತೋರ್ಸಾವಿದ್ದೀನಿ, ಕೇಳ್ಸಾವಿದ್ದೀನಿ. ದಯಮಾಡಿ ಲಕ್ಷ ಕೊಟ್ಟು. ಅಯ್ಯ ಮಹಾನ್ ಸೂತ್ರಧಾರ, ಇಂಥ ಬಿಸಿಲು ಹೊತ್ತಿನಾಗ ಅದು ರಸ್ತೆದಾಗ ಇವರನ್ನ ನಿಲ್ಲಿಸಿಕೊಂಡದ್ದು ಅಲ್ಲದ, ಈ ಆಟ ನೋಡಕ ಮುಗ್ಧ ಜನರು. ಪಾಪ, ಲಕ್ಷ, ಒಂದು ಲಕ್ಷ ಕೊಡಬೇಕಾ? ಪೂರಾ ಕೇಳಪ್ಪ, ಲಕ್ಷ ಅಂದ್ರ ಗಮನವಿಟ್ಟು ಕೇಳ್ರಿ, ಗಮನವಿಟ್ಟು ನೋಡ್ರಿ ಅಂತ ಅರ್ಥ. ಏನಪ್ಪ ಇರ್ಲಿ, ಮುಂದ ಕೇಳ್ರಿ. ನಮ್ಮ ಹೆಣ್ಮಕ್ಕಳು ಅಂದ್ರೆ ನಮ್ಮ ಹಳೆಹಳ್ಳಿ ಸಂಪ್ರದಾಯಸ್ಥ ಕುಟುಂಬದ ಗರ್ತಿಯರು ದೇವರ ಹೆಸರು ಮ್ಯಾಗ ಉಪವಾಸ ವ್ರತ ಮಾಡ್ತಾರ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ. ರುದ್ರ ವೀರ, ಸೋಮವಾರ ಶಿವನ ಹೆಸರಲ್ಲಿ ಉಪವಾಸ, ಮಂಗಳವಾರ ಮಂಗಳ ಗೌರಿ ವ್ರತದ ಉಪವಾಸ, ಗುರುವಾರ ರಾಯರ ವಾರದ ಉಪವಾಸ, ಶುಕ್ರವಾರ ಶುಕ್ರ ಗೌರಿ ವ್ರತದ ಉಪವಾಸ, ಶನಿವಾರ ಹನುಮಂತ ದೇವರ ಸಲುವಾಗಿ ಉಪವಾಸ. ಗುರುವೇ ದೀನ ಕಲ್ಪ ತರುವೇ, ಸುಪ್ರಭಾತ ನಿನಗೆ. ಹಗ್ಗ ಇವನು ಮಂಜಾಳಾಗ್ಲಿ, ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ವಾರ ಪೂರ್ತಿ ಉಪವಾಸನ, ಪುಣ್ಯಕ್ಕ ರವಿವಾರ ಒಂದು ಬಿಟ್ಟಾರ, ಅವತ್ತ ಯಾವ ದೇವರಿಗೂ ದಿಕ್ಕಿಲ್ಲ ಅಂತ ಕಾಣಿಸ್ತದ. ಕರೆ ಹೇಳ್ಬೇಕಂದ್ರ ರವಿವಾರ ಒಂದಿನ ಸೂಟಿ ಮಾಡ್ಯಾರ ನೋಡ್ರಿ ಈ ಉಪವಾಸಕ್ಕ. ನೋಡ್ರಿ ಹಳ್ಳಿ ಹೆಣ್ಮಕ್ಕಳು ಸ್ವರ್ಗಿರ್ತಾರ, ಅಶಕ್ತ ಆಗಿರ್ತಾರ. ಸಾಕು ಮಾಡ್ರಿ, ಸಾಕು ಮಾಡ್ರಿ ನಿಮ್ ಹಾಸ್ಯನ. ಆದ್ರೆ ಈಗ ನಾ ಹೇಳೋದು ಕೇಳ್ರಿ, ಹೆಣ್ಣು ಮಕ್ಕಳು ಮಾಡೋ ಉಪವಾಸದ ಬಗ್ಗೆ ಅಲ್ಲ, ನಮ್ಮ ಊರಾಗಿನ ಒಂದು ಎಮ್ಮಿ ನಿರಶನ ವ್ರತ ಉಪವಾಸ ವ್ರತ ಮಾಡ್ತಿತ್ತಲ್ಲ ಅದರ ಬಗ್ಗೆ ಹೇಳ್ತೀನಿ. ಹಾ, ಉಪವಾಸ ವ್ರತ ಮಾಡೋ ಎಮ್ಮಿ ಬಗ್ಗೆ. ಏನಂದ್ರಿ? ಉಪವಾಸ ವ್ರತ ಮಾಡೋ ಎಮ್ಮಿನ? ಹೌದ್ರಪ್ಪ, ವ್ರತ ನಡೆಸೋ ಮಹಾನ್ ಎಮ್ಮಿ ಬಗ್ಗೆ. ಏನ್ರಿ ಎಮ್ಮಿ ದೇವರ ಹೆಸರಲ್ಲೇ ಉಪವಾಸ ವ್ರತ ಮಾಡೋದು ಕೇಳಿರೇನು? ಇಲ್ಲಿಲ್ಲ. ಏನ್ರಿ ಎಮ್ಮಿ ಏಕಾದಶಿ ಮಾಡೋದನ್ನ ನೋಡಿರೇನು? ಮಾರಾಯ, ಎಮ್ಮಿ ಅಂದ್ರ ವ್ರತ ಮಾಡ್ತಾವೇನ್ರಿ? ಏನ್ರಿ ಯಾರ್ದಾರ ಎಮ್ಮಿ ನಿರಶನ ವ್ರತ ಮಾಡಿದ್ದು ಐತ್ರಿ? ಅಲ್ಲಪ್ಪ ಸೂತ್ರಧಾರ, ನಿನ್ನ ಮಾತು ಕೇಳಿ ನಾಲ್ಕು ಮಂದಿ ಚಪ್ಪಾಳಿ ಹೊಡೆದು ಬಿದ್ದ ಬಿದ್ದ ನಗತಾರ. ಸಾಕ್ ಮಾಡ್ ನಿನ್ ಪುರಾಣ. ಅಲ್ಲ, ನಾ ಹೇಳಿದ್ದ ಹಂಗಲ್ಲ, ಎಮ್ಮಿ ಬಗ್ಗೆ ನಾ ಹೇಳಿದ್ನಲ್ಲ, ಈಗ ಇಲ್ಲಿ ನೋಡ್ರಿ. ಹಾ ಕೇಳ್ರಿ. ಅಯ್ಯಯ್ಯವ್ವ, ನನ್ನ ಬಂಗಾರದಂತ ಎಮ್ಮಿ ಇದು ಹಿಂಗೆ ಕುಂತದಯ್ಯವ್ವ. ಐದ್ ದಿವಸದ ಹಿಂದ ಎಂತ ಚಂದಂದ ಹೆಣಕರ ಇದ್ದಿದೆ, ನಿನಗೇನಾಗ್ಯದಂತೀನಿ, ನಮ್ ಮ್ಯಾಲೆ ಇಷ್ಟೇ ಆಕ್ಸಿಟ್ ಆಗಿದೆ. ಎರಡು ದಿವಸದಿಂದ ಕೂಳು ನೀರು ಬಿಟ್ಟು ಸೆಟ್ಗೊಂಡು ಉಪವಾಸ ಮಾಡಕತ್ತಿಯಲ್ಲ, ಯಾಕಂತೀನಿ ನೀರ್ ಕೊಡ್ಲಿ ನಾನು. ನಿನಗೇನೇನ್ ತಿನ್ಸಿಲ್ಲ ಹೇಳು, ಜಗ್ಗಷ್ಟು ಕಾಳು ತಿನ್ಸಿನಿ, ನುಗ್ಗಷ್ಟು ಹಿಂಡಿ ದಾಳಿ ಇಟ್ಟಿನಿ, ಪುಟ್ಟಿ ಪುಟ್ಟಿ ಗಟ್ಲೆ ಗಿರಣ ಹಿಟ್ಟು ತಿನ್ಸಿನಿ. ಎರಡು ದಿವಸದಿಂದ ತಿಂದು ತಿಂದು ಈಗ ಯಾಕೆ ಸುಬುಕ್ ಕುಂತೀಯಲ್ಲ, ಹಿಂಗ್ಯಾಕೆ ಮಾಡ್ತೀಯ ನಮ್ಮವ್ವ, ಹಿಂಗ್ಯಾಕೆ ಮಾಡ್ತೀಯ ನಮ್ಮವ್ವ, ದ್ಯಾಮವ್ವ ನಮ್ಮ್ಯಾಗ ಸಿಟ್ಟಾಗ್ಬೇಡವ್ವ, ನಮ್ಮ್ಯಾಗ ಸಿಟ್ಟಾಗ್ಬೇಡವ್ವ. ಏಕಲ್ಲವ್ವ ಸೋಮ್ ಕೂಡ ಯಾಕಳಾಕತ್ತಿದಿ ನೀ ಹಿಂಗ ಅದ್ಕೊಂಡ ಕುಂದಿರ್ತಿ ಅಂತ ಹೇಳೇನೆ, ನಾ ದನದ ಡಾಕ್ಟರ್ನ ಸಂಘಟ ಕರ್ಕೊಂಡ್ ಬಂದೀನಿ. ಬರ್ರಿ ಬರ್ರಿ ಡಾಕ್ಟರ್ ಸಾಹೇಬ್ರ, ಜರ ನೋಡ್ರಿ ನಮ್ ಕಲ್ಲವ್ ನಮಿಗ ಏನ್ ಆಗ್ಯದ ಒಂಚರ ಹೇಳ್ರಿ. ಡಾಕ್ಟರ್ ಸಾಹೇಬ್ರ, ದೇವ್ರು ಬಂದಾಗ ಬಂದ್ರಿ, ಏನಾರ ಮಾಡಿ ನನ್ನ ಎಮ್ಮಿ ಮತ್ ಮದಿಲ್ದಂಗ ತಿನ್ನು ಹಂಗ ಮಾಡಿ ಪುಂಡ ಕಟ್ಕೊಳ್ರಿ ಅಪ್ಪ. ಏನಾಗ್ಯದ ನೋಡ್ರಿ ಡಾಕ್ಟರ್, ಏನಾಗ್ಯದ ನೋಡ್ರಿ ನನ್ನ ಎಮ್ಮಿಗೆ. ನೀ ಏನ್ ಕಾಳಜಿ ಮಾಡಬೇಡ ವಾ ಕಲ್ಲವ್ವ, ನೋಡ್ತೀನಿ ತಡಿ ನಿನ್ ಎಮ್ಮಿಗೆ. ಅಲ್ಲ ವಾ ಕಲ್ಲವ್ವ, ನಿನ್ ಎಮ್ಮಿಗೆ ಏನಾಗೈತೆ ಅಂತಂದಿ? ಆಕಿಗ್ ಗೊತ್ತಿದ್ರ ನಿಮ್ಗೆ ಯಾಕೆ ಕರೆಸ್ತಿದ್ಲು? ಪಾಪ, ಎಮ್ಮಿಗೆ ಮಾತಾಡಕ್ ಬಾಯಿದ್ರ ತಾನ ಹೇಳ್ತಿತ್ತು. ಹೇಳ್ತೀನ್ರಿ ಅಪ್ಪ, ಈ ಎಮ್ಮಿ ಕರ ಹಾಕಿ ಅಂದ್ರ ಇದು ಐದ್ ದಿನ ಆಗೈತ್ರಿ, ಎರಡು ದಿನದಿಂದ ಏನು ತಿಂದಿಲ್ರಿ, ಅಜ್ಜಿ ಮತ್ ಏನೇನು ಮುಟ್ಟಿಲ್ರಿ, ಮುಸ್ರಿ ಕುಡಿವಲ್ದು ಹಿಂಡಿ ತಿನ್ವಲ್ದು, ಮುಖ ಒಣಗಿಸ್ಕೊಂಡು ಉಪವಾಸ ನೇಮ ಮಾಡೋರಂಗ ಮುಖ ಕುಂತ ಬಿಟ್ಟೈತ್ರಿ. ಅಲ್ರಿ ಸಾಹೇಬ್ರ, ಮೊದಲು ಮೂರ್ ದಿವಸ ಈದ್ ಮ್ಯಾಗ ನಮ್ ಮುಂದ್ ಕೊಟ್ಟದ್ದೆಲ್ಲ ಗುಳುಂ ಅನಿಸ್ತಿತ್ರಿ, ಜಿಗಿದು ಜಿಗಿದು ತಿನ್ನಿಸಿದ್ರಿ. ನನ್ನ ಕಣ್ಣ ಇದಕ್ಕೆ ನಾಟಿ ನೆದ್ರಾಗೈತಂತ ಅನಿಸ್ತದ್ರಿ ಡಾಕ್ಟರ್ ಸಾಹೇಬ್ರ. ತಡಿ ತಡಿಯವ ಕಲ್ಲವ್ವ, ಒಂದ್ ಮಾತು ನೀ ನನಗೆ ಸ್ಪಷ್ಟ ಹೇಳಿಬಿಡು. ಹಿಂಡಿ ನುಚ್ಚು ದಾಣಿ ಬಹಳ ತಿನ್ನಿಸಿದ್ದಿ ಅಂತಂದೆಲ್ಲ, ಇವನ್ನೆಲ್ಲ ಎಮ್ಮಿ ಈದ ಮೇಲೆನೆ ತಿನ್ನಿಸಿ ಹೌದಲ್ಲ? ಯಪ್ಪ ಸುಳ್ಳಾಕ್ ಹೇಳ್ರಿ, ನಿಮ್ ಮ್ಯಾಗ ಆಣೆ ಮಾಡಿ ಹೇಳ್ತೀನ್ರಿ. ಅಲಾಯ್ಕಿನ ಈ ಎಮ್ಮಿ ಗಬ್ಬಿದ್ದಾಗ ಬರೇ ಒಣ ಕಣಕಿ ಹುಲ್ಲು ತಿನ್ಸಿದ್ನಿರಿ, ಕರ ಹಾಕಿದ ಮ್ಯಾಗ ಹಾಲ್ ಕೊಡಕ್ ಚಾಲು ಮಾಡ್ತಲ್ರಿ, ಅವಾಗ ಇದಕ್ಕ ಎಲ್ಲಾ ತಿನ್ಸಕತ್ತಿದ್ರಿ. ಏನು ಕಮ್ಮಿ ಆಗದಾಗ ನೋಡ್ಕೊಂಡಿನ್ರಿ ಡಾಕ್ಟ್ರ. ಈಗ ಹೇಳಕಲ್ಲವ, ಗಬ್ ಇದ್ದಾಗ ಈ ಎಮ್ಮಿಗೆ ದಾಣಿ ನುಚ್ಚು ಹಿಂಡಿ ಇಂಥವನ್ನ ನೀ ಯಾಕೆ ತಿನ್ನಿಸ್ಲಿಲ್ಲ? ಖರೆ ಹೇಳ್ತೀನ್ರಿ ಅಪ್ಪ, ಮೊದಲನೇದು ಅದು ಈಯುತನ ಹಾಲ್ ಕೊಡ್ತಿದ್ದಿಲ್ರಿ, ಆಮೇಲ್ರಿ ಹಾಲ್ ಸಿಗಾಕ್ ಚಾಲು ಆದ್ಮೇಲ ಎಮ್ಮಿ ಮ್ಯಾಗ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬರ್ತದ ಈ ಹೆಣ್ಮಕ್ಕಳಿಗೆ. ಆಮೇಲೆ ಆಮೇಲೆ ಏನು ಕಲ್ಲವ? ಗಬ್ ಇದ್ದಾಗ ಬಹಳ ಹಿಂಡಿ ನುಚ್ಚ ಕೊಟ್ರ ಒಳಗ ಹೊಟ್ಟೆಗಿನ ಕರ ಸಿಕ್ಕಾಪಟ್ಟೆ ಬೆಳೆದು ದೊಡ್ಡದಾಗ್ತದಂತ್ರಿ, ಮುಂದೆ ಎಮ್ಮಿಗೆ ಇವು ಮುಂದ ತ್ರಾಸ ಆಗ್ತದಂತ ಅಂತಾರಲ್ರಿ, ಅದಕ್ಕ ತಿನ್ಸ್ಲಿಲ್ರಿ. ಇಲ್ಲೇ ನೋಡ ಕಲ್ಲವ್ವ ನೀ ತಪ್ಪಿರುದು, ಅವ್ರಿವ್ರು ಅಂತಾರಂತ ಹೇಳಿ ಹಿಂಗ್ ಮಾಡ್ತೀರಿ, ಎಮ್ಮಿ ಉಪವಾಸ ಚಾಲು ಮಾಡಿ ಬಿಡ್ತಾವ ಹಿಂಗಾದ್ಮೇಲ. ಯಪ್ಪ ನಮ್ ಬಂಗಾರದಂತ ಎಮ್ಮಿಗೆ ಏನಾಗೇತಿ, ಸ್ವಲ್ಪ ಬಿಡಿಸಿ ಹೇಳ್ರಲ್ಲ ಆಗುದರ ಏನಾಗೇತಿ ಅಂತ. ನೋಡ್ ಕಲ್ಲವ್ವ, ಈ ಎಮ್ಮಿ ಗಬ್ ಇದ್ದಾಗಿಂದನು ದಿನಾ ಒಂದ್ ಅಳತಿ ಮ್ಯಾಲ ಈ ಹಿಂಡಿ ನುಚ್ಚು ತಿನ್ನಿಸುವಂತ ಬರಬೇಕಾಗಿತ್ತು. ಹೌದ್ರಿ, ಒಮ್ಮಿಂದೊಮ್ಮನ ಈದ ಮ್ಯಾಲ ಮನಸ್ಸಿಗೆ ಬಂದಂಗ ತಿನಿಸಿಯಲ್ಲ ಈ ಹಿಂಡಿ ನುಚ್ಚು, ಅದು ಸರಿಯಾದ ರೀತಿ ಒಳಗ ಪೂರಾ ಪಚನ ಆಗಿಲ್ಲ. ಹಿಂಗಂತೀರಿ? ಆಗುದೂ ಇಲ್ಲ. ಅಷ್ಟೇ ಅಲ್ಲ, ಹೊಟ್ಟಿ ಒಳಗ ಅಸಿಡ್ ಅಂತ ಹೇಳ್ತಾರಲ್ಲ ಆಮ್ಲ, ಅದು ಹೆಚ್ಚಾಗ್ಯದ, ಹಸಿವೆ ಅನ್ನೋದು ಪೂರಾ ಕಟ್ಟಿಬಿಟ್ಟದ. ಅಯ್ಯೋ ಶಿವನ, ಮುಖಕ್ಕೆ ಬಡದಂಗಾಗಿ ಕೂಳು ಬಿಟ್ಟು ಬಿಟ್ಟದ. ನೋಡವ, ಹೆಚ್ಚಿಗೆ ಹಿಂಡಿ ತಿನ್ನಿಸಿದ್ರ ಕರ ಬಹಳ ದೊಡ್ಡದಾಗುತ್ತ ಅನ್ನೋದು ಖರೆ ಅಲ್ಲ, ಈ ನಿಸರ್ಗದ ನೇಮ ಬಿಟ್ಟು ಯಾವುದೂ ನಡೆಯುವುದಿಲ್ಲ, ತಿಳಿತಾ? ಹೌದಪ್ಪ, ಯಾರ ಮಾತ್ ನಂಬಿ ನಮ್ಮ ತಪ್ಪು ತಿಳುವಳಿಕೆಯಿಂದ ಹಿಂಗಾಗೈತಿ. ಯಪ್ಪ ಡಾಕ್ಟರ್ ಏನಾರ ಮಾಡ್ರಿ ಅಪ್ಪ, ನಿಮ್ಮನ್ನ ನಂಬಿರಿ. ನೀ ಏನ್ ಚಿಂತೆ ಮಾಡಬೇಡವ ಕಲ್ಲವ್ವ, ನಾವು ದನದ ಡಾಕ್ಟರ್ ಇರುದ್ರ ಮತ್ತೆ ಅದಕ್ಕ ಏನ್ ತ್ರಾಸಾದ್ರೂ ನಮ್ಮನ್ನ ಭೇಟಿ ಆದ್ರೆ ಸಾಕು, ಮುಂದಿನ ಕೆಲಸ ನಮಗ್ ಬಿಟ್ಟು ಬಿಡು, ನಾವು ಮಾಡ್ತೀವಿ, ನಿಂದ ತ್ರಾಸು ನಾವು ನೋಡ್ಕೋತೀವಂತ. ಆಯ್ತ್ರಿ ಅಪ್ಪ. ತಿಳಿತ್ರ ದೈವ, ನಮ್ಮ ರೈತ ಸಮುದಾಯದೊಳಗ ಇಂತಹ ನಂಬಿಕೆಗಳು ಅನೇಕವ. ನಂಬಿಕೆ ಇರಬೇಕ್ರಿ, ನಂಬಿಕೆ ಮ್ಯಾಲ ಜೀವನ ನಿಂತದ. ಆದ್ರೆ ಮೂಢ ನಂಬಿಕೆ ಮಾತ್ರ ಒಳ್ಳೇದಲ್ಲ ನೋಡ್ರಿ, ಅನುಭವಕ್ಕೆ ಬರಲಾರದೆ ಯಾರ್ಯಾರೋ ಹೇಳ್ಯಾರಂತ ಯಾರ್ಯಾರೋ ಮಾಡ್ಯಾರಂತ ನಾವು ಮಾಡಿ ಸುಖ ಸುಮ್ನೆ ಲುಕ್ಸಾನ್ ಅನುಭವಿಸೋದು ಈ ಮೂಢ ನಂಬಿಕೆಗಳಿಂದನ. ಏನ್ರಪ್ಪ ಬೇಕೇ ಬೇಕು, ನಂಬಿಕೆ ಬೇಕು, ಬೇಕೇ ಬೇಕು, ನಂಬಿಕೆ ಬೇಕು, ಬೇಡ ಬೇಡ ಮೂಢ ನಂಬಿಕೆ, ಬೇಡ ಬೇಡ ಬೇಡ ಮೂಢ ನಂಬಿಕೆ, ಬೇಡ. ಬಾ ಬಾ ಬಾ ಬಾ ಬಾ ಬಾ ಬಾ, ಏನ್ ಸತಾಸಿದ್ರಪ್ಪ ಈ ನಮ್ ನಾಯಿ, ಥೋ ಥೋ ಥೋ ಥೋ ಬಾ, ಹಂಗೆ ಕೋಳಿಗತ್ತ ನಮ್ಮ ನಾಯಿ ಹಿಂದ. ಹೌದಲ್ಲ, ಹಿಂಗೆ ಕೋಳಿಗತ್ತ ಸಿಕ್ತೋಡ್ರಪ್ಪ, ಏನ್ ಸತಾಯಿಸ್ತಿದ್ದು ನಾಯಿ. ಅಯ್ಯ ಮಹಾನುಭಾವ, ನಾಯಿ ಮನುಷ್ಯರ ಹಿಂದ ಬೆನ್ನ ಹತ್ತೋದನ್ನ ನಾ ಇಲ್ಲಿ ತನ ನೋಡಿದ್ದೆ, ಆದ್ರೆ ಈಗ ನಾಯಿ ಹಿಂದ ಮನುಷ್ಯ ಓಡೋದನ್ನ ಪೆಹಲಿ ಬಾರ್ ನೋಡಕ್ ಹತ್ತೀನಿ. ಏನು ಕಾಲ ಬಂತಂತೀನಿ, ಯಾಕಪ್ಪ ಯಜಮಾನ? ಪಾಪ ಆ ನಾಯಿ ಹಿಂದ ನೀ ಯಾಕೆ ಓಡ್ಲಿಕ್ ಹತ್ತಿದ್ದಿ? ನೋಡ್ರಿ ಇದು ನನ್ ನಾಯಿ, ಇದನ್ನ ಕಂಬಾರ್ ಕುಲುಮಿಗೆ ಹಿಡ್ಕೊಂಡು ಹೋಗಿದ್ದ್ಯಾ, ಹೊಳ್ಳಿ ಮನೆಗೆ ಬರೋ ಮುಂದ ಕೈ ತಪ್ಪಿಸ್ಕೊಂಡು ಓಡಕ್ ಹತ್ತಿತ್ತು, ಈಗ ಸಿಕ್ಕಿತ್ ನೋಡ್ರಿ. ಅಲ್ಲಪ್ಪ ಮಾರಾಯ, ಪ್ರಾಣಿಗೆ ಏನಾರೆ ಆಗಿದ್ರ ದನದ ದವಾಖಾನೆಗೆ ಇಲ್ಲ ನಾಯಿ ಡಾಕ್ಟರ್ ಹತ್ರ ದೌಡ ಒಯ್ಬೇಕಾಗಿತ್ತು, ಕಂಬಾರ್ ಕುಲುಮಿ ಕಡೆ ಯಾಕೆ ತಗೊಂಡ್ ಹೋಗಿದ್ದಪ್ಪ? ಏನಾಗಿತ್ತ ಅದಕ್ಕೆ? ಅದಕ್ಕೇನಾಗ್ಯದ್ರಿ ದಾಡಿ, ನಮ್ ಮನಿ ಮಂದಿಗೆ ಮುಂದ ತೊಂದ್ರೆ ಆಗ್ಬಾರದು ಅಂತ ಕಂಬಾರನ್ ಕುಲುಮಿಗೆ ಹೋಗಿದ್ದೆ. ಮತ್ತದೇ ಉತ್ತನಲಿವ. ಏ ಹಿರಿಯ, ನೀ ಹೇಳೋದು ನನಗ್ ಒಟ್ಟ ಅರ್ಥ ಆಗ್ಲಿಲ್ಲೇನಪ್ಪ. ಅಲ್ಲ ನನಗೂ ತಿಳಿಲಿಲ್ಲ ಬಿಡಪ್ಪ ಸೂತ್ರದಾರ. ನಾಯಿ ನೋಡಿದ್ರ ಎಷ್ಟು ಚಂದೈತಿ, ಏನ್ ಕಣ್ಣು, ಏನ್ ಕಿವಿ, ಏನ್ ಮೈ, ಆಹಾ, ಏನ್ ಕಾಲು, ಭಾಳ ಮುದ್ದು ಬರಂಗೈತಿ. ಇದಕ್ಕೇನಾಗ್ಬೇಕು, ಎಲ್ಲ ಬರೋಬ್ಬರಿ ಅದ. ಅಯ್ಯೋ ನನ್ನ ಶಿವನ, ಇದ್ರ ಬಾಲ, ಇದಕ್ಕ ಬಾಲನ ಇಲ್ರಪ್ಪೋ, ಬಾಲ ಇಲ್ಲದ ಹುಟ್ಟತ್ರೋ ಈ ನಾಯಿ, ಎಂತ ವಿಚಿತ್ರ ಇದು ಅಂತೀನಿ. ಅದನ್ನ ಹೇಳಕತ್ತೀನಿ ನಾನು, ಕೇಳಿಸ್ಕೋವಲ್ರಿ ನೀವೆಲ್ಲ. ಅಲ್ರಿ, ಇದು ಹುಟ್ಟಿದಾಗ ಇದಕ್ ಬಾಲ ಇತ್ತು, ಮತ್ತ ಈಗ ಎಲ್ ಹೋತು, ಬಾಲ ಹೆಂಗ್ ಮಾಯಾಯ್ತು? ನೋಡ್ರಿ, ನಮ್ ಮನ್ಯಾಗ ಒಂದು ನಂಬಿಕೆ ಐತಿ. ಮನ್ಯಾಗೇನು ಊರ್ ಮಂದಿ ಎಲ್ಲ ನಂಬತಾರ. ಅದೇನಪ್ಪಾ ಅಂದ್ರ, ಸಾಕಿದ ನಾಯಿ ಬಾಲ ಹಿಂಗ ದುಂಡಗ ಸುಳಿ ಸುತ್ತಕೊಂಡಿದ್ರ, ಸರ್ಕಲ್ ವೃತ್ತದಂಗಿದ್ರ ಹಿಂಗ ಗುಂಡಕ್ಕೇನ, ಮತ್ತ ಅದ್ರ ಒಳಗಿನಿಂದ ನೊಣ ಹಾದು ಹಿಂಗ ಪಾರಾದ್ರ, ಆ ಮನಿಯಾಗಿನ ಯಾರಾದ್ರೂ ಒಬ್ರು ಸತ್ತ ಹೋಗ್ತಾರ ಅನ್ನೋದು ನಂಬಿಕೆ ಆಯ್ತರಪ್ಪ. ಅದಕ್ಕ ತಿಳಿದ್ ಬಿಡಪ್ಪ, ಅದಕ್ಕ ನೀ ನಿನ್ನ ಈ ಮುದ್ದಿನ ನಾಯಿಯನ್ನ ಕಂಬಾರ ಕುಲುಮಿಗೆ ಒಯ್ದು ಉಳಿ ಚಾಣದಿಂದ ಇದರ ಸುಂದರವಾದ ಬಾಲವನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಖುಷಿಯಿಂದ ಹೊಂಟಿಯಲ್ಲ. ಅಲ್ಲಿ ನಿಮ್ಮ ನಾ ಒಬ್ಬನ ನಂಬ್ತಿದ್ರ ಬ್ಯಾರೆ, ಇಲ್ಲಿ ಕೂಡಿದವ್ರ ಕೇಳ್ರಿ. ಹ, ಯಾಕ್ರಿ ಇದನ್ನ ನೀವು ನಂಬ್ತಿರೋ ಇಲ್ಲ? ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ. ಹೇ, ಯಾರೋ ಸತ್ತಾರಲ್ಲೋ, ಯಾರೋ ಸತ್ತ ನೋಡು, ಅಲ್ಲಿ ನೋಡು ಇವತ್ತಿ ಹೆಣ್ಣು ಅಳ್ಕೊತಾಳ. ಹೌದೌದು, ಏನಂತ ಕೇಳು. ಹಂಗ ಮಾಡ್ಲಯ್ಯವ್ವ, ಸಾಯ್ಬಾರ್ದಾಗಿತ್ತಯ್ಯವ್ವ. ನನ್ ಹಿರಿಯ ಒಂದ್ ತಾಸನ್ಯಾಗ ನೋಡ್ ನೋಡ್ತೀನಿ ಕೊಡಗಟ್ಲೆ ಕುಡಿತಿದ್ದಲ್ಲೋಯಪ್ಪ, ಕಣ್ಣಿಗೆ ನೆದರಾಗೋ ಹಂಗ ಗಟ ಗಟ ಕೋಳ ಎತ್ತಿದ್ದಲ್ಲೋಯಪ್ಪ. ನಾ ಹೆಂಗ ಮಾಡ್ಲಯ್ಯವ್ವ? ಏನ್ವಾ ಅದು, ಕೊಡಗಟ್ಲೆ ಕುಡಿತಿದ್ದು? ಹುಳಿ ಹುಳಿ ತಾಜಾ ಹೆಂಡ, ಏನ್ ಚಂದ ಕುಡಿತಿದ್ದ ನನ್ನ ಗಂಡ. ಬೆಳಗಾದ್ರ ಸಾಕು ಹೆಂಡದಾಗ ಮುಖ ತೊಕ್ಕೊಂಡು ಕುಡಿಯಾಕ ಕುಂತಂದ್ರ. ಏನ್ ಮಾಡ್ದೇವ, ಪ್ರಪಂಚನ ಬ್ಯಾಡಾಗಿತ್ತವಾಗ. ನನ್ನ ನಸೀಬು ಕೆಟ್ಟೈತ್ರಯವ್ವ, ಅಂತ ಗಂಡನ ಕಳ್ಕೊಂಡನೆಯವ್ವ. ಏನ್ ಮಾಡ್ಲೇವ್ವ, ಹಣ ಎದ್ದು ಕುಂತಲ್ಲ ಓ ಮಾರಾಯ. ಹೌದ್ ನೋಡು ಓ ಮಾರಾಯ, ಅಗ ಏನೋ ಮಾತಾಡ್ಲಿಕ್ಕೆ ನೋಡು, ಕೇಳು ಕೇಳು. ನಾ ಕುಡಿದು ಸತ್ತೀನಿ ಖರೆ, ಆದ್ರ ಒಂದ್ ಮಾತ ನೀವೆಲ್ಲ ತಿಳ್ಕೋರಿ, ನಮ್ಮ ಮನ್ಯಾಗ ನಾಯಿ ಮಾತ್ರ ಸಾಕಿದ್ದಿಲ್ಲ. ನಾಯಿ ಸಾಕದಿದ್ರು ನನ್ನ ಕಾರಣದಿಂದ ನನಗ ಸಾವು ಬಂದದ, ನನ್ನ ಕಾರಣದಿಂದ ನನಗ ಸಾವು ಬಂದದ. ಮಾತಾಡಿ ಮತ್ ಸತ್ತಲ್ಲೋ ಹೆಣ, ಹಂಗ ಮಕ್ಕೊಂಡ್ಬಿಡ್ತು ನೋಡಿ ಹೆಣ. ರಾಮ್ ನಾಮ್ ಸತ್ಯ ಹೇ, ನೋಡಿದ್ರ ದೈವ, ಮನುಷ್ಯ ಸಾಯ್ಬೇಕಂತಂದ್ರ ಮನ್ಯಾಗ ನಾಯಿ ಇರ್ಬೇಕು ಅಂತೇನಿಲ್ಲ, ನಾಯಿ ಸಾಕ್ಲಾರ್ದವರು ಸಾಯ್ತಾರ. ಯಾರ್ಯಾರ ಹಣೆ ಬರೆದಾಗ ಸಾವು ಬರ್ದದೋ ಅವರು ಸಾಯ್ಲಿಕ್ಕೆ ಬೇಕು. ಇದ್ರಾಗ ನಮ್ಮ ಬಡಪಾಯಿ ನಾಯಿದೇನ್ ತಪ್ಪದರಿ? ಹ ಅಲ್ಲ, ನೀವು ಸ್ವಲ್ಪ ವಿಚಾರ ಮಾಡ್ರಿ. ರಾಮ್ ನಾಮ್ ಸತ್ಯ ಹೈ, ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ರಾಮ ನಾಮ ಸತ್ಯ ಹೈ ಮತ್ತೊಂದು ಹೇಳ ಮಾರಾಯ ಸತ್ಯ ಹೈ ರಾಮ ನಾಮ ಮತ್ತಾರ ಪಾಸ ಆ ಹೆಣ್ಮಗಳು ನೋಡು ಯಾಕವ ತಂಗಿ ಸತ್ತವ್ರು ಯಾರು ಎಷ್ಟು ಗೋಳಾಡ್ಲಿಕ್ಕೆ ಹತ್ತಿಯಲ್ಲ ಯಾರು ಸತ್ತದ್ದು ಅಯ್ಯ ನನ್ನ ಪೈ ಏನ್ ಹೇಳಿ ಸತ್ತವ್ ನನ್ ಮುತ್ತನೋಯಪ್ಪ ಮುತ್ತಿಲಂತ ಮುತ್ತನೋಯಪ್ಪ ಅಲ್ಲವಾ ತಂಗಿ ವಯಸ್ಸು ಬಹಳ ಆಗಿರಬೇಕು ಯಾಕೆ ಅಳ್ತೀವ ಬಾಳಂತೀಯಲ್ಲಯ್ಯಪ್ಪ ಅಂತ ಹೆಚ್ಚು ವಯಸ್ಸಿನಾಗಿದ್ದಿಲ್ಲ ಅಲ್ಲವಾ ನಾ ಕೇಳಿದ್ದು ನಿನಗಲ್ಲ ನಿಮ್ ಮುತ್ತಿಯಂಗು ಅವನಿಗೆ ಇನ್ನು ವಯಸ್ಸಾಗಿದ್ದಿಲ್ಲ ಹಂಗಾರ ಎಂತ ವಯಸ್ಸು ಮರಯ್ಯ ಇನ್ನ ಒಂದ್ ವರ್ಷ ಇದ್ದಿದ್ರ ಇಲ್ಲ ಒಂದ್ ವರ್ಷ ಇದ್ದಿದ್ರ ನನ್ ಮುದ್ದೆಗ ಬರೇ 100 ವರ್ಷ ಆಗಿದ್ದು ಮತ್ತೆ ಹಣ ಎದ್ದುತ್ತಲ್ಲ ಓ ಮರಯ್ಯ ಮತ್ ಮಾತಾಡಿದ್ರು ಓ ಮರಯ್ಯ ಏ ತಮ್ಗೋಳ್ರ ನಾಯನು 100 ಬಾರ್ಸಲ್ದ ನಾ ಸಾಯ್ತಿದ್ದಿಲ್ಲ ಇಲ್ಲಿ ಎದಾಳಲ್ಲ ಈ ಚಂದುಳಿ ಈಗಿ ಕಾಟಕ್ ಬ್ಯಾಸತ್ತು ಈಗ ಜಲ್ದಿ ಸಾಯಕ ಅವಸರ ಮಾಡ್ದೆ ಆದ್ರ ಒಂದ್ ಮಾತು ತಿಳ್ಕೋರಿ ನಮ್ ಮನ್ಯಾಗ ಚಂದನ ನಾಯಿ ಅದ ಅದ್ರ ಬಾಲ ದುಂಡಗ್ ಸುತ್ತಕೊಂಡು ಸುರುಳಿಯಂಗನು ಅದ ನಾ ನೋಡ್ಕೋತಿದ್ದೀನಿ ಕಳೆದ 10 ವರ್ಷದಿಂದ ಅದರ ಬಾಲದ ಸುರುಳಿಯಾಗಿಂದ ಕನಿಷ್ಠ ಅಂದ್ರೂ 10,000 ನೋಣ ಒಳಗ್ ಹೋಗಿ ಹೊರಗ್ ಬಂದವ ನನ್ ಸಾವಿಗ್ ಮಾತ್ರ ಆ ನಾಯಿ ಬಾಲ ಕಾರಣ ಅಲ್ರಪ್ಪೋ ಅಲ್ಲ ಮಕ್ಕಳು ಸ್ವಸ್ಥರ ಕಾಟಕ ನಾ ಸತ್ತಿನ್ರಪ್ಪೋ ನಾಯಿಂದಲ್ರಪ್ಪೋ ನಾಯಿಂದಲ್ಲ ಮತ್ ಸತ್ತಲ್ಲೋ ಹೆಣ ಮತ್ತೆ ಹೆಣ ಮಲ್ಕೊಂತ ನೋಡು ನೋಡ್ರಪ್ಪ ದೈವ ಮನುಷ್ಯ ಸಾಯ್ತಾನೆ ಸತ್ತೇ ಸಾಯ್ತಾನೆ ಸಾಯಾಕ ಒಂದು ನೆವ ಬೇಕಷ್ಟ ಯಾರಿಗೆ ಯಾವಾಗ ಎಲ್ಲಿ ಯಾವ ರೀತಿ ಎದಕ ಯಾವ ರೂಪದೊಳಗ ಈ ಸಾವು ಅಂದ್ರ ಮೃತ್ಯು ಬಂದು ಮ್ಯಾಲೆ ಎರಗುತ್ತದ ನಮ್ ಯಾರಿಗೂ ತಿಳಿದಿಲ್ಲ ತಿಳಿಯುವುದೂ ಇಲ್ಲ ಮತ್ತೆ ತಿಳಿಯುವುದೂ ಬೇಡ ಅಲ್ಲ ಇವನ ಈ ನಾಯಿ ಮತ್ ಬಂತಲ್ಲ ಅಲ್ಲಪ್ಪ ಅದು ಕೈಯಾಗ ಮೊಬೈಲ್ ಬೇರೆ ಹಿಡಿದದಲ್ಲೋ ಹೌದಪ್ಪ ಹೌದು ಅದು ಯಾರಿಗೂ ಮಾತಾಡಕತ್ತಿಲ್ಲ ಜರ್ತಡಿ ಜರ್ತಡಿ ಅದು ಏನ್ ಮಾತಾಡ್ತದ ನಾವು ಕೇಳೋಣ ಆಯ್ತಾಯ್ತು ಹಲೋ ಹಲೋ ಭಗವಂತ ನಾ ಭೂಲೋಕದ ನಾಯಿ ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡು ಅಂದಂಗ ಸಿಗ್ನಲ್ ಪ್ರಾಬ್ಲಮ್ ಇದ್ದಂಗ ಕಾಣಿಸ್ತದ ಹಲೋ ಈಗ ಚಲೋ ಕೇಳಿಸ್ಲಿತ್ತದ ಕೇಳಿಲಿ ನನ್ ಬಾಲ ದುಂಡಿಗಿದ್ರ ಈ ಮನುಷ್ಯರು ಯಾಕೆ ಹೆದರ್ತಾರ ಅಂತೀನಿ ನನ್ ಬಾಲಕ್ಕೂ ಇವ್ರ ಸಾವಿಗೂ ಏನು ಸಂಬಂಧ ಇಲ್ಲ ಅಂತ ಎಲ್ಲರಿಗೂ ತಕ್ಷಣ SMS ಕಳಿಸಿದೆವ ಈಗ ಎಲ್ಲಾ ಕಂಪನಿಯವರು ಸಾಕಷ್ಟು ಫ್ರೀ SMS ಆಫರ್ ಕೊಟ್ಟಾರ ಈ ಜನರೊಳಗಿರೋ ಇಂತಹ ತಪ್ಪು ತಿಳುವಳಿಕೆಗಳಿಂದ ಮೂಢ ನಂಬಿಕೆಗಳಿಂದ ಮಾನವರು ನಮ್ಗ ಚಿತ್ರ ಹಿಂಸೆ ಕೊಡಬಾರದು ಅಂತ ಈಗಿಂದೀಗಲೇ ಇವರಿಗೆ ತಿಳಿಸಿಬಿಡು ಪರಮಾತ್ಮ ಥ್ಯಾಂಕ್ ಯು ಗಾಡ್ ಪಾಪ ಮೂಕ ಪ್ರಾಣಿಯ ಈ ಮೊರೆ ಈ ಬೇಡಿಕೆ ನಮಗ ನಿಮಗ ಎಲ್ಲರಿಗೂ ಅರ್ಥ ಆಗ್ತದ ಅಂತ ನಾವು ಭಾವಿಸ್ತೀವಿ ಹಾ ಇನ್ನ ನಾಟಕ ಮುಗಿಸ್ಲಿಕ್ಕೆ ನಮಗ ಅಪ್ಪಣೆ ಕೊಡ್ರಿ ನಮಸ್ಕಾರ ಬೇಕೇ ಬೇಕು ನಂಬಿಕೆ ಬೇಕು ಬೇಕೇ ಬೇಕು ನಂಬಿಕೆ ಬೇಕು ಬೇಡ ಬೇಡ ಮೂಢನಂಬಿಕೆ ಬೇಡ ಬೇಡ ಬೇಡ ಮೂಢನಂಬಿಕೆ ಬೇಡ ನಾಯಿ ಬಾಲ ಡೊಂಕೆ ನಾಟಕ ಕೇಳಿದಿರಿ